ग्रंथों में लिखा गया है तैलाद रक्षेत जलाद रक्षेत रक्षेत शिथिल बंधनात, यानी ये संस्कृत सूक्ति है, यानी पुस्तक स्वयं की रक्षा करे तेल से, जल से और ढीले बंधन से। और जब पुस्तक रक्षा न कर सके तो ये काम हमें करना है पांडुलिपियों के संरक्षण के उद्देश्य से और उन्हें डिजिटल करने के उद्देश्य से, अन्य देशों के साथ अपने इस विरासत को साझा करने के उद्देश्य से विज्ञान भवन में 3 दिवसीय आयोजन चल रहा है। आज आयोजन में माननीय प्रधानमंत्री श्री नरेंद्र मोदी की गरिमामयी उपस्थिति थी। प्रधानमंत्री जी ने अपने संबोधन में सभी को प्रेरित किया और आयोजन की सफलता की शुभकामनाएं भी दी और ये भी कहा कि युवा जब साथ मिलकर काम करेंगे तब हम और नए कीर्तिमान गढ़ेंगे। अपनी तकनीकी टीम शक्तिधर ध्यानी और कमल सिंह के साथ, ओबी प्रभारी विवेक कुमार तोमर के साथ, कार्यक्रम प्रस्तुतकर्ता प्रमोद कुमार वत्स के साथ और अपने साथी कमेंटेटर कौशिक रॉय के साथ मैं नीलम मलकानिया अब इस विशेष प्रसारण से अनुमति लेती हूं और आपको आकाशवाणी के स्टूडियो वापस लेकर चलती हूं। नमस्कार। अभी आप नई दिल्ली के विज्ञान भवन से संस्कृति मंत्रालय भारत सरकार द्वारा माननीय प्रधानमंत्री श्री नरेंद्र मोदी की गरिमामयी उपस्थिति में आयोजित ज्ञान भारतम अंतर्राष्ट्रीय सम्मेलन 2025 के उद्घाटन सत्र का सजीव विवरण सुन रहे थे। विवरण दे रहे थे नीलम मलकानिया और कौशिक रॉय। ये कार्यक्रम आकाशवाणी के दिल्ली केंद्र से प्रसारित किया गया। ಇದುವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಆಯೋಜಿತವಾಗಿರುವ ಜ್ಞಾನ್ ಭಾರತ್ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಹಸ್ತಪ್ರತಿಗಳ ಪರಂಪರೆಯ ಮೂಲಕ ಭಾರತದ ಜ್ಞಾನ ಪರಂಪರೆಯ ಪುನಶ್ಚೇತನಗೊಳಿಸುವ ಕುರಿತು ಮಾತನಾಡಿದ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಬೇಸಾಯದ ಅನುಭವ ಕುರಿತು ಪ್ರಗತಿಪರ ರೈತ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಸಮಗ್ರ ಕೃಷಿ ಮಾಡುತ್ತಿರುವ ರೈತರ ಅನುಭವವನ್ನು ಕೇಳೋಣ. ಸಾಕಷ್ಟು ಜನ ಇವತ್ತು ತಮ್ಮದೇ ಆದ ಒಂದು ಅನುಭವವನ್ನು ಪಡ್ಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಯಶಸ್ಸನ್ನು ಕಂಡುಕೊಂಡಿದ್ದಾರೆ, ತಮ್ಮ ಆದಾಯವನ್ನು ಕೂಡ ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ. ತುಂಬ ಸಂತೋಷ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರ ಒಂದು ಆದಾಯ ದ್ವಿಗುಣ ಆಗಬೇಕು, ನಮ್ಮ ಪ್ರಧಾನಮಂತ್ರಿಗಳು ಮತ್ತೆ ಮತ್ತೆ ಹೇಳ್ತಿರ್ತಾರೆ. ರೈತ ಬಾಂಧವರು ಕೂಡ ಈಗಾಗಲೇ ತಮ್ಮದೇ ಆದ ಒಂದು ಹೆಜ್ಜೆ ಇಟ್ಟು ಈ ಹಂತದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಹಾಗಿದ್ರೆ ಬನ್ನಿ, ಅಂಥ ಒಬ್ಬ ಯಶಸ್ವಿ ಸ್ವಉದ್ಯೋಗ ಮಾಡುವ ಕೃಷಿಯ ಉಪಕಸ್ಬನ್ನು ಆಯ್ದುಕೊಂಡಂಥ ರೈತರನ್ನು ಇವತ್ತು ಭೇಟಿ ಮಾಡೋಣ. ನಮಸ್ಕಾರ, ತಮ್ಮ ಹೆಸರು ಸರ್, ಎಲ್ಲಿಂದ ಬಂದಿರಿ? ಸರ್ ನಮಸ್ಕಾರ, ನನ್ನ ಹೆಸರು ಮೋಹನ್ ಕುಮಾರ್ ಬಿಸಿ, ನಾನು ಮೈಸೂರು ಜಿಲ್ಲೆ ಹುಣಸೂರಿಂದ ಬಂದಿದ್ದೀನಿ ಸರ್. ಓಕೆ ಸರ್, ಏನೇನು ತಮ್ಮ ಉದ್ಯೋಗದ ಮಾಡ್ತಾ ಇದ್ದೀರಿ, ಯಾವ್ಯಾವ ಒಂದು ಕೃಷಿಯ ಉಪಕಸನ್ನು ಮಾಡ್ತಾ ಇದ್ದೀರಿ ಒಂದೊಂದಾಗಿ ಹೇಳಿ ಸರ್. ಸರ್ ನಾವು ಮೊದಲನೇದಾಗಿ ನಮ್ಮ ಇಡೀ ಭೂಮಿಯು ಕೂಡ ಸಾವಯವ ಭೂಮಿ ನಮ್ಮದು. ನಾವು ಗೊಬ್ಬರ ಅಥವಾ ಔಷಧಿ ಯಾವುದೇ ರಾಸಾಯನಿಕ ಅಂಶಗಳನ್ನು ನೋಡೇ ಇಲ್ಲದಿರೋಂಥ ನಮ್ಮದು ಭೂಮಿ. ಅಲ್ಲಿ ನಾವು ಸಂಪೂರ್ಣ ಸಾವಯವ ರೀತಿಯಲ್ಲೇ ಅತಿ ಹೆಚ್ಚು ಇಳುವರಿ ಕೊಡುವಂತಹ ಭತ್ತಗಳನ್ನ ಬೆಳೀತಾ ಇದ್ದೀವಿ, ಮತ್ತು ಸಣ್ಣ ಪ್ರಮಾಣದಲ್ಲಿ ಅರಿಶಿನಗಳು, ಶುಂಠಿ ಮತ್ತು ಬಾಳೆ ಇದೆಲ್ಲವನ್ನು ಬೆಳೀತಾ ಇದ್ದೀವಿ. ಈಗ ತಾವು ತಮ್ಮ ಒಂದು ಭತ್ತದ ಬೆಳೆಯ ಅನುಭವ ಹೇಳಿ ಈಗ. ಸರ್ ಅದು ನಮ್ಮ ತಂದೆಯವರು ಇನ್ನೂ ಅಂದರೆ ಅವರು ಸರ್ಕಾರಿ ಸೇವೆಯಲ್ಲಿದ್ದರು, ಅದರ ನಿರ್ವಹಣೆ ಅವರೇ ಮಾಡ್ತಾಯಿದ್ರು ನಮ್ಮ ತಂದೆಯವರು. ನಾನು ಒಂದು ದಿನ ನಮ್ಮ ಮನೆಯಲ್ಲಿ ಚರ್ಚೆ ಮಾಡಿದೆ, ಅಪ್ಪ ನಾವು ಅದಕ್ಕೆ ಯೂರಿಯಾ ಆಗಲಿ ಅಥವಾ ಬೇರೆ ಡಿ ಎ ಪಿ ಆಗಲಿ ರಾಸಾಯನಿಕ ಯಾವುದು ಔಷಧಿ ಸಿಂಪಡಣೆ ಗೊಬ್ಬರ ಇದರದ್ದು ಬೇಡ ಅಂತ ಹೇಳಿದೆ. ಇಲ್ಲ ಇಲ್ಲ ಅದು ಏನಾಗಲ್ಲ, ಆ ಸಣ್ಣ ಪ್ರಮಾಣದಲ್ಲಿ ಕೊಟ್ಟರೆ ಏನಾಗಲ್ಲ, ಮಾಡ್ಬೋದು, ಅದೇನು ತೊಂದರೆ ಇಲ್ಲ ಅಂದರು. ಇಲ್ಲ ಅದು ನನಗೆ ಊಟ ಮಾಡೋದಕ್ಕೆ ಬೇಜಾರು ಮಾಡೋದು, ನಮ್ಗೆ ಭಾಳ ಇದಾಯ್ತದೆ ಅಂತ ಹೇಳಿ ಮನೆಯಲ್ಲಿ ನನಗೆ ಮತ್ತು ನನ್ನ ತಂದೆಯವರಿಗೆ ಒಂದಷ್ಟು ವ್ಯತ್ಯಾಸ ಬಂತು. ಸರಿ ಇಲ್ಲ ಅಂತ ಸಣ್ಣ ಪ್ರಮಾಣದಲ್ಲಿ ಕೊಟ್ಟರೆ ಏನೂ ಆಗಲ್ಲ, ಅದರಿಂದ ತೊಂದರೆ ಏನಾಗಲ್ಲ ಅಂತ ಅವ್ರದ್ದು ಒಂದು. ನಾನು ಆಮೇಲೆ ನಂಗೆ ಸ್ವಲ್ಪ ಮನಸ್ಸಿಗೆ ನೋವಾಯಿತು, ತಿಳಿಸಿ ಹೇಳಿದ್ರು ಅವರಿಗೆ ಆಗಿಲ್ಲ. ಆಮೇಲೆ ಅವರು ಆಯಿತು ಬೇಡ ಅಂತ ಹೇಳಿ ಮೊದಲನೇ ವರ್ಷ ನಾವು ಅಂದರೆ ಅದನ್ನು ಪ್ರಾರಂಭ ಮಾಡಿದೆ. ಬಹುಶಃ ಈಗ 13-14 ವರ್ಷ ಆಗಿದೆ ರಾಸಾಯನಿಕ ಮುಕ್ತವಾಗಿ ಭತ್ತ ಬೆಳೆಯೋಕೆ ಶುರುವಾಗಿ. ಎಷ್ಟು ಎಕರೆಯಲ್ಲಿ ಬೆಳಿತೀರಿ? 1.5 ಎಕರೆಯಲ್ಲಿ ಬೆಳಿತೀವಿ. ಯಾವ ಜಾತಿ ಹಾಕಿದ್ರಿ? ಯಾವ್ದಾದ್ರೂ ಹಾಕ್ತಿವಿ ಸರ್, ಈ ಥರದ್ದು ಏನಿತ್ತಲ್ಲ, ಸೋನಂ ಹಾಕ್ತಿವಿ ಮತ್ತೆ ಪ್ರಭಾ ಅಂತ ಬರುತ್ತೆ ಅದು ಹಾಕ್ತಿವಿ. ಯಾವುದೋ ಈ ಒಟ್ಟಲ್ಲಿ ಪ್ರತಿ ವರ್ಷವೂ ಕೂಡ ಅದನ್ನ ಬದಲಾವಣೆ ಮಾಡ್ತೀವಿ. ಮೈಸೂರು ಆಜುಬಾಜು ಸ್ಥಳೀಯ ಹೊಲಗಳಲ್ಲಿ ಏನೇನು ಬೆಳೀತಾರೆ ಹೌದು ಹಾಕ್ತಿವಿ. ಆಮೇಲೆ ನಾವು ಏನು ಸಾಂಪ್ರದಾಯಿಕವಾಗಿ ಬೆಳೀತಾ ಇದ್ದೋ ಒಂದಷ್ಟು ಇಳುವರಿಯಲ್ಲಿ ಅದಕ್ಕಿಂತ 1-4 ಚೀಲ ಕಡಿಮೆ ಆಯಿತು. ಅದಾದಮೇಲೆ ಅದ್ರ ಮಾರನೇ ವರ್ಷ ಸ್ವಲ್ಪ ಜಾಸ್ತಿ ಆಯಿತು, ಅದ್ರ ಮಾರನೇ ವರ್ಷ ಜಾಸ್ತಿ ಆಯಿತು. ನೀವು ಇವತ್ತು 40 ಚೀಲಗಳ ಭತ್ತವನ್ನು ನಾವು ಆ ಭಾಗದಲ್ಲಿ ನಾವು ಬೆಳೀತಾ ಇದ್ದೀವಿ. ಒಂದು ಎಕರೆನಲ್ಲಿ ನಿಮ್ಮ ತಂದೆಯವರು ಇದ್ದಾರೆ? ನಮ್ಮ ತಂದೆಯವರು ಇದ್ದಾರೆ. ಈಗ ಅದರ ಆ ಭತ್ತದ ಭೂಮಿಯ ಉಸ್ತುವಾರಿ ಎಲ್ಲವೂ ಕೂಡ ಅವ್ರದೇ, ಅವರೇ ಅದರ ಜವಾಬ್ದಾರಿ. ಭಾಳ ಖುಷಿಯಾಗಿ ಮತ್ತೆ ನನಗೆ ಇನ್ನೊಂದು ಖುಷಿ ಏನಪ್ಪಾ ಅಂದರೆ ಯಾವ ಔಷಧಿಯು ಯಾವ ಗೊಬ್ಬರವೂ ಬೇಕಿಲ್ಲ ನೋಡಿ, ಎಷ್ಟು ಅದ್ಭುತವಾಗಿ ಬೆಳೆಯುತ್ತೆ ಅಂತ ನನ್ನ ಬದಲು ಅವರೇ ಹೇಳ್ತಾರೆ ಈಗ. ಒಂದು 13 ವರ್ಷದಿಂದ 13-14 ವರ್ಷದಿಂದ ತಕರಾರು ಇತ್ತು ಸ್ವಲ್ಪ, ಏನು ಬರೋದೇ ಇಲ್ಲ ಅಂತ. ಈಗ ಇಲ್ಲ ಏನ ರಾಸಾಯನಿಕ ಮುಕ್ತವಾಗಿ ಏನಾದರೂ ಬೆಳಿಬಹುದು ಅನ್ನೋದು ಅವ್ರಿಗೆ ಮನದಟ್ಟಾಗಿದೆ, ಅವ್ರಿಗೆ ಗೊತ್ತಿದೆ. ಬಟ್ ಅಲ್ಲ ಮೋಹನ್ ಅವರೇ, ನೀವು ಈ ಒಂದು ಸಾವಯವ ಅಥವಾ ಸಹಜ ಕೃಷಿ ಮಾಡಬೇಕಂತ ಅಥವಾ ಹೀಗೆ ಗೋವಿನ ಒಂದು ತ್ಯಾಜ್ಯವನ್ನು ತೆಗೆದುಕೊಂಡು ನಾವು ಹೊಲ ಮಾಡೋಣ ಭತ್ತ ಬೆಳೆಯೋಣ ಅಂತ ವಿಚಾರ ತಮ್ಗೆ ಯಾಕೆ ಬಂತು? ಸರ್, ನಾನು ನನ್ನ ಮೈಸೂರು ಯೂನಿವರ್ಸಿಟಿಲಿ MA ಇನ್ ಎಕನಾಮಿಕ್ಸ್. ನಾನು ನನ್ನ ಬಿಡುವಿನ ವೇಳೆಯಲ್ಲಿ ನಾನು ತುಂಬ ಜಮೀನಿಗೆ ಹೋಗ್ತಿದ್ದು ಕಡಿಮೆ, ಜಮೀನು ನನಗೆ ಅನುಭವನೇ ಇರಲಿಲ್ಲ, ಅದು ನೋಡೇ ಏನು ನೋಡೇ ಇರಲಿಲ್ಲ, ನಮಗೆ ಗೊತ್ತೇ ಇರಲಿಲ್ಲ. ಆದರೆ ನಮ್ಮ ಬಿಡುವಿನ ವೇಳೆಯಲ್ಲಿ ನಾನು ಜಮೀನಿಗೆ ಹೋಗ್ತಿದ್ದೆ. ಒಂದು ನಾನು ಜಮೀನಿನ ನಿರ್ದಿಷ್ಟವಾಗಿ ಜಮೀನಿಗೆ ಹೋಗಲೇಬೇಕು ಅಂತ ನಿರ್ಧಾರ ಮಾಡಿದ್ದೆ. ಅಂತಂದರೆ ನಮ್ಮ ತಂದೆಯವರು ರಿಟೈರ್ ಆಗೋದು ಇನ್ನೊಂದು ವರ್ಷ ಇತ್ತು. ಸದಾ ಚಟುವಟಿಕೆಯಿಂದ ಇದ್ದಂಥ ನಮ್ಮ ತಂದೆಯವರು ಸದಾ ಕೆಲಸಗಳನ್ನ ಬೆಳಿಗ್ಗೆ 4 ಗಂಟೆ ವಿತೌಟ್ ಅಲಾರ್ಮ್ ಇವತ್ತು 4 ಗಂಟೆಗೆ ಹೇಳ್ತಾರೆ ಅವರು. ಅವರು ಅಷ್ಟೊಂದು ಆರೋಗ್ಯಕರವಾಗಿ ಭಾಳ ಅವರು ಸೇವೆ ಮಾಡಿದಾರಲ್ಲ, ಅದು ಬಹುಶಃ ನನ್ನ ಅನುಭವದ ಪ್ರಕಾರ ಮತ್ತೊಬ್ಬರು ನನಗೆ ನೋಡಿಲ್ಲ ನಾನು ಅಷ್ಟು ಪಂಕ್ಚುಯಲ್ಲು ಶಿಸ್ತು ಬದ್ಧತೆ. ನಾನು ಏನಾದ್ರೂ ಇವತ್ತು ನಿಮ್ಮ ಆಕಾಶವಾಣಿಯಲ್ಲಿ ಕೂತಿರ್ತೀನಿ ಅಥವಾ ಇನ್ನೊಂದು ಎಲ್ಲೋ ಒಂದು ಕಡೆ ಕೂತಿದ್ದೀನಿ ಅಂದರೆ ಅದಕ್ಕೆ ನನ್ನ ತಂದೆಯವರ ಆಶೀರ್ವಾದನೇ ಕಾರಣ. ಖಂಡಿತ ಅದು ನನಗೆ ಅವರು ನಾನೇನಾದರೂ ದೇವರು ನೋಡಿದ್ದೀನಿ ಅಂದರೆ ನನ್ನ ತಂದೆ ತಾಯಿಗಳು, ಯಾಕೆಂದರೆ ಅದು ಸತ್ಯ. ಅದು ಅವರು ನಿರಂತರವಾಗಿ ಚಟುವಟಿಕೆ 4 ಗಂಟೆಯಲ್ಲಿ ಎದ್ದರೆ ರಾತ್ರಿ 9 ಗಂಟೆವರೆಗೂ ನಿರಂತರವಾಗಿ ಲವಲವಿಕೆಯಿಂದ ತಮ್ಮ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಂಥ ಅವರು ರಿಟೈರ್ ಆದಮೇಲೆ ಅವ್ರ ಕೆಲಸ ಏನು, ಅವರು ಸುಮ್ಮನೆ ಎಲ್ಲೋ ಒಂದು ಕಡೆ ಕೂತು ಅವರು ಒಂದು ಮಾನಸಿಕವಾದ ಒಂದು ಅಸ್ವಸ್ಥತೆ ಕಾಡುತ್ತಾ ಬೇಸರ ಆಗುತ್ತಾ ಅಥವಾ ಅವರು ಸಮಯನ ಹೋಗಿಸದೆ ಅವ್ರಿಗೆ ಒಂದು ಏನಾದರೂ ನೋವು ಆಗುತ್ತಾ ಅದು ಆ ಒಂದು ಕಾರಣದಿಂದ ಇಲ್ಲ, ನಮ್ಮ ತಂದೆಯವರು ಪೂರ್ಣ ಪ್ರಮಾಣದಲ್ಲಿ ಕೃಷಿನಲ್ಲಿ ತೊಡಗಿಸ್ಕೋಬೇಕು, ಅವರು ತೋಟ ನೋಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಶುರು ಮಾಡಿದ್ದದು. ಅದನ್ನು ಮಾಡ್ತಾ ಇದನ್ನು ಬಿಟ್ಟು ಹೋಗೋದ್ರೆ ಇದನ್ನು ಈ ಜಾಗವನ್ನು ಈ ಕೆಲಸವನ್ನು ಬಿಟ್ಟು ಹೋಗೋದ್ರಿಂದ ನಾನು ಮೂರ್ಖ ಆಗ್ತೀನಿ ಅಂತೇಳಿ ಅವರು ಜೊತೆಯಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ಅದರಲ್ಲಿ ತೊಡಗಿಸ್ಕೊಂಡೆ ಸರ್. ಒಂದು ಆಮೇಲೆ ಈಗ ಅಪ್ಪ ಮತ್ತೆ ಈಗ ರಿಟೈರ್ಡ್ ಆಗಿಬಿಡ್ತಾರೆ, ಮತ್ತೆ ಅವರಿಗೆ ರೆಸ್ಟ್ ಕೊಡಬೇಕು, ಮತ್ತೀಗ ಮತ್ತೆ ಹಂಗ ಹೊಲ ಮತ್ತೆ ನೋಡ್ಕೊಳ್ಳೋರು ಯಾರಿರಲ್ಲ, ನಾನೇ ನೋಡ್ಕೋಬೇಕು ಅಂತ ವಿಚಾರ ಬಂತು ನಿಮಗೆ? ಹೌದು. ಅಲ್ಲ, ನಾನು ನಮ್ಮ ತಂದೆಯವ್ರನ್ನ ಕೃಷಿನಲ್ಲಿ ರಿಟೈರ್ ಆದ್ಮೇಲೆ ನಮ್ಮ ತಂದೆಯವ್ರನ್ನ ಕೃಷಿನಲ್ಲಿ ತೊಡಗಿಸ್ಬೇಕು, ನಾನು ಬೇರೆ ಏನಾದರೂ ಉದ್ಯೋಗ ಮಾಡಬೇಕು, ಕೆಲಸಕ್ಕೆ ಸೇರಬೇಕು, ನನಗೆ ಬೇಡ ಇದು, ನಾನು ಬೇರೆ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಆಗಲೇ, ನಾನು ಇದನ್ನು ಮಾಡಬೇಕು ಅಂತೇಳಿ ನಾನು ನಮ್ಮ ತಂದೆಯವರು ರಿಟೈರ್ ಆದಮೇಲೆ ಅವರು ಸುಮ್ಮನೆ ಕೂತ್ರೆ ಅವ್ರಿಗೆ ನೀವು ನೋಡಿರಬೇಕು ನಿರಂತರವಾಗಿ 35-40 ವರ್ಷ ಕೆಲಸ ಮಾಡಿದಂಥವ್ರು ಏಕಾಏಕಿ ದಿಢೀರಂತ ನಿವೃತ್ತಿ ಆದರೆ ಅವ್ರಿಗೆ ಅದೇ ಅನಾರೋಗ್ಯ. ಅವ್ರಿಗೆ ಅದಕ್ಕಿಂತ ದೊಡ್ಡ ಒಂದು ಮಾನಸಿಕ ರೋಗ ಇನ್ನೊಂದಿಲ್ಲ, ಅವ್ರಿಗೆ ದೈಹಿಕವಾಗಿ ಕುಂದು ಬಿಡ್ತಾರೆ ಅವರು. ಅದು ಆಗಬಾರ್ದು ಅಂತ ಅವರು ದಿನನಿತ್ಯದಲ್ಲಿ ಅವರು ಉದ್ಯೋಗ ಏನು ಮಾಡ್ತಾ ಇದ್ರು ಸರ್ಕಾರಿ ಸೇವೆ ಅದಕ್ಕಿಂತನೂ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಸಮಯದಲ್ಲಿ ಇಲ್ಲಿ ತೊಡಗಿಸ್ಕೋಬೇಕು ಅನ್ನೋದ್ರಿಂದ ನಾನು ಅವ್ರಿಗೆ ತೋಟ ಆಗಬೇಕು ಅಂತ ಒಂದು ತೋಟ ಮಾಡಲಿಕ್ಕೆ ಶುರು ಮಾಡಿದ್ದು. ಇಷ್ಟೆಲ್ಲ ಸಮೃದ್ಧವಾದಂಥ ಬದುಕನ್ನು ಕೊಡುವಂಥ ಆರೋಗ್ಯವನ್ನು ಕೊಡುವಂಥ ಕೃಷಿ ಕಾಯಕನ ಬಿಟ್ಟು ಬೇರೆ ಏನು ಮಾಡೋದಲ್ಲ ಅರ್ಥ ಇಲ್ಲ ಅಂತೇಳಿ ನಾನು ಅದರಲ್ಲಿ ಸಂಪೂರ್ಣವಾಗಿ ನಾನೇ ಅವ್ರಿಗಿಂತ ಹೆಚ್ಚು ತೊಡಗಿಸ್ಕೊಂಡೆ. ಈಗ ಭತ್ತ ಬೆಳೆಯಲಿಕ್ಕೆ ಶುರು ಮಾಡಿದ್ರಿ ಸಾವಯವ ಪದ್ಧತಿಯಲ್ಲಿ, ಮತ್ತೀಗ 1 ಎಕರೆಗೆ ಕನಿಷ್ಠ 40 ಚೀಲ ಬರ್ತದೆ. ಖಂಡಿತ. ಮತ್ತಿನ್ ಯಾವ್ಯಾವ ಬೆಳೆ ಬೆಳೀತಿದ್ರಿ? ನಾನು ಎರಡನೇ ವರ್ಷದಲ್ಲಿ ಅರಿಶಿನ ಬೆಳೆದಿದ್ದೆ. ಅದು ಎಷ್ಟು ಪ್ರದೇಶದಲ್ಲಿ ಹಾಕಿದ್ರಿ ಸರ್? ನಾನು ಅದನ್ನ 1.5 ಎಕರೆನಲ್ಲಿ ಹಾಕಿದ್ದೆ. ಅದಕ್ಕೂ 1.5 ಎಕರೆ ಅದನ್ನ ನಾನು ಇಷ್ಟೇ ಚೀಲ ಚೀಲ ಇಷ್ಟೇ ಚೀಲ ಅಂತ ಏನಿಲ್ಲ. ಅದನ್ನೇನಪ್ಪ ಅಂದ್ರೆ ನಮಗೆ ಅಗತ್ಯ ಬಿದ್ದಾಗೆಲ್ಲವನ್ನು ಅದನ್ನ ಕಿತ್ತು ಪುಡಿ ಮಾಡ್ಕೊಂಡು ನಾನು ಬಾಂಬೆಗೆ ಮಾರ್ತಾ ಇದ್ದೆ. ಅದನ್ನ ಬೊಂಬೈ ಕಳಿಸ್ತಾ ಇದ್ದೆ ಮಾರಾಟ ಮಾಡ್ತಾ ಇದ್ದೆ. ಮತ್ತೆ ಅಲ್ಲಿಯೇ ನನಗೆ ಸುತ್ತಮುತ್ತ ಅರಿಶಿನ ನಿಮ್ದೇ ಬೇಕು ಅಂತ ಕೆಲವರು ನನ್ನ ಕೇಳ್ತಾ ಇದ್ರು. ಅದನ್ನ ಸಾವಯವದಲ್ಲಿ ಅದನ್ನ ಮಾರಾಟ ಮಾಡ್ತಾ ಇದ್ದೆ. ಈಗ ನಾನು ಅದನ್ನ 1.5 ಎಕರೆಗೆ ಎಷ್ಟು ಆದಾಯ ಇದು ಇಳುವರಿ ಬರ್ತಾ ಇತ್ತು ಸರ್? ಇಳುವರಿ ನಾನು ನೋಡೇ ಇಲ್ಲ. ನನಗೆ ಅಗತ್ಯ ಬಂದ ಕಿತ್ತು ಮಾರಿದ್ದೀನಿ ಪುಡಿ ಮಾಡಿ. ಬಟ್ 1.5 ಎಕರೆಯಲ್ಲಿ ನಿಮ್ಗೆ ಕನಿಷ್ಠ 2.5-3 ಲಕ್ಷ ರೂಪಾಯಿ ಮೇಲೆ ನೀವು ಪುಡಿ ಮಾಡಬಹುದು. ಅದು ಕಡಿಮೆ ಅವಧಿ ಹೌದು, 10 ತಿಂಗಳಿಗೆ ಬರುತ್ತೆ. ಇದು 1.5 ಎಕರೆಯಲ್ಲಿ ಬೆಳೆದಿಕ್ಕೂ ಒಂಥರ ಖುಷಿನೇ ಬಹಳ. ಯಾಕಂದ್ರೆ ಇದು ನಿಮ್ಗೆ ಒಳ್ಳೆ ಆದಾಯ ಕೂಡ, ಖರ್ಚು ಕಡಿಮೆ ಇದೆ, ತುಂಬಾ ಕಡಿಮೆ. ನಿಮ್ಗೆ ಒಂದು ನಾನು ಈ ಮುಖಾಂತರ ನಮ್ಮ ರೈತರು ಹೇಳೋದು ಅಂದ್ರೆ, ಸಾವಯವ ಕೃಷಿನ ನೀವು ನಿಧಾನಕ್ಕೆ ತೊಡಗಿಸ್ಕೊಳ್ಳಿ, ನಿಮ್ಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಖರ್ಚು ಅನ್ನೋದು ಏನು ಇರಲ್ಲ, ಸೊನ್ನೆ ಆಗಿ ಜೀರೋ ಇನ್ವೆಸ್ಟ್ಮೆಂಟ್ ಹಂತವಾಗಿ ಖಂಡಿತ. ಉದಾಹರಣೆಗೆ ಈಗ ಒಂದು 50 ವರ್ಷದಿಂದ ನಿಮ್ ತಂದೆಯವರೇ ಸ್ವಲ್ಪ ಮಟ್ಟಿನ ರಾಸಾಯನಿಕ ಬಳಸೋಣ, ಸ್ವಲ್ಪ ಮಟ್ಟಿನ ಬಳಸೋಣ ಅಂತ ಹೇಳಿದಾಗ ನೀವು ಬೇಡ ಬೇಡ ಅಂತ ಇಲ್ಲ. ಹೌದು, ನನ್ನ ಈಗಲೂ ನನ್ನ ಮೊದಲನೇ ವಿರೋಧ ಯಾವುದೇ ಕೃಷಿಕರಿಗೂ ನಾನು ಹೇಳೋದಷ್ಟೇ. ನಾನು ಫಸ್ಟ್ ಮೊದಲನೇದು ವಿರೋಧ ಏನಂದ್ರೆ ರಾಸಾಯನಿಕ ಅಂಶಗಳನ್ನ ಕೃಷಿಗೆ ಸೇರಿಸೋದನ್ನ ನಾನು ಬಹಳ ವಿರೋಧ ಮಾಡ್ತೀನಿ. ಶುಂಠಿನೂ ಆದಾಯ ಚೆನ್ನಾಗಿ ಬಂತು ಅಂತ ಇಟ್ಕೊಳ್ರಿ, ಮತ್ತೆ ಇನ್ಯಾವುದು ಅರಿಶಿಣ ಮತ್ತೆ ಯಾವ್ದಾದ್ರು ಬೆಳೆ ಬೆಳೀತಾ ಇದ್ರ? ಅಲ್ಲ, ಈಗ ನೆಕ್ಸ್ಟ್ ನಾನು ಬಾಳೆ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಮಾಡಿದಿರಿ? ಓಹೋ, ಬಾಳೆ ಯಾವ ಜಾತಿ? ಎಲ್ಲವೂ, ಎಲ್ಲ ಜಾತಿ ಹಾಕ್ತೀನಿ. ನೇಲ್ದ್ರ, ಏಲಕ್ಕಿ, ಮದರಂಗ, T12, ಟೀಕು, ಎಲ್ಲ T9 ಎಲ್ಲ ಮಾಡ್ತೇನೆ, ಎಲ್ಲವನ್ನೂ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅದರಲ್ಲೂ ಅದು ಮತ್ತೆ ಯಾವುದು ಹೀಗೆ ಅದು ಮಟ್ಟಿಗೆ ತಂದಿರ್ತೀರಾ ಅಥವಾ ಸೆಲ್ ಕಲ್ಚರ್? ಏನಿಲ್ಲ, ಯಾರಾದ್ರೂ ಎಲ್ಲೋ ಗಿಡ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಏನು ಮಾಡ್ತೀನಿ ಅಂದರೆ, ಯಾರೋ ಮನೆ ಹಿಂದ್ಗಡೆ ಎಲ್ಲೋ ಅವ್ರ ಬತ್ತಲು ನೀರು ಹೋಗಂಥ ಜಾಗಗಳಲ್ಲಿ ನೆಟ್ಟಿರ್ತಾರೆ. ಹೌದು, ಪರಂಪರಾಗತವಾಗಿ ಬಂದಿರ್ತದೆ ಅಲ್ಲಿ, ಅವ್ರು ಏನು ಹಾಕಿರಲಿಲ್ಲ, ಅದಕ್ಕೆ ಈ ಥರದ್ದು ಏನೋ ನನ್ನ ಮೇಲೆ ಔಷಧಿ ಸಿಂಪಡಣೆ ಮಾಡ್ತಾರೆ, ನನ್ನ ಬುಡಕ್ಕೆ ಯಾವುದೋ ಗೊಬ್ಬರ ಕೊಡ್ತಾರೆ ಅನ್ನೋ ಇದೇ ಗೊತ್ತಿಲ್ಲ ಅದಕ್ಕೆ. ಹೌದು, ಅಂಥದ್ದನ್ನ ಕಿತ್ನಿಡ, ಅದು ಪರಿಶುದ್ಧವಾದ ಆ ಥರದ್ದು ಸಿಗುತ್ತೆ ನಿಮಗೆ. ನೀವು ಒಂದು ಮನೆ ಹಿಂಭಾಗದ ಯಾರ್ದೋ ಒಂದು ಮನೆ ಹಿಂದ್ಗಡೆ ಬಳೆ ಗಿಡ ಇದೆ ಅಂದರೆ ನಿಮಗೆ 15-20 ಕಂತು ಸಿಗುತ್ತೆ ನಿಮಗೆ. ಮಲೆನಾಡ ಪ್ರದೇಶದಲ್ಲಿ ಆ ಪದ್ಧತಿ ಪ್ರತಿಯೊಂದು ಮನೆಯಲ್ಲಿ ಇದೆ. ಎರಡು ತೆಂಗಿನ ಮರ, ಒಂದು 4 ಬಾಳೆಗಿಡ, ಇದು ಪದ್ಧತಿ ಇದೆ ಖಂಡಿತ. ಅದು ಸಂಪ್ರದಾಯವಾಗಿ ಇರ್ತದೆ. ಹೌದು, ಬಾಳೆ ಕೊನೆ ಬರ್ತದೆ, ಅಡಿಕೆ ಸಿಗ್ತದೆ, ತೆಂಗಿನ ಇದು ಬರ್ತದೆ. ಹೌದು. ಇದಾಯ್ತು. ಮತ್ತೀಗ ಈ ಸಮಗ್ರ ಬೇಸಾಯದಲ್ಲಿ ಮತ್ತಿನ್ಯಾವುದು ವಿಷಯವನ್ನು ತಾವು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಕಳೆದ 8 ವರ್ಷದಿಂದ ಅಂದರೆ 2018 ಗಾಣಗಳಲ್ಲಿ ಎತ್ತಿನ ಸಹಾಯದಿಂದ, ಅಂದರೆ ಯಾವುದೇ ಮಿಷನ್ ಅಲ್ಲ, ಯಾವುದೇ ರೋಟ್ರಿಗಳಲ್ಲ ಅಥವಾ ಬೇರೆ ಯಾವುದೇ ಪವರ್ ಯೂಸ್ ಮಾಡಿ ಅಥವಾ ಸೋಲಾರ್ನ ಕನ್ವರ್ಟ್ ಮಾಡಿಕೊಂಡು ಮಾಡ್ತಾ ಇಲ್ಲ, ಬುಲ್ಡ್ರಿವನ್ ನಮ್ಮ ಎತ್ತುಗಳ ಸಹಾಯದಿಂದ ನಾವು ಗಾಣದ ಎಣ್ಣೆಗಳನ್ನ ಉತ್ಪಾದನೆ ಮಾಡಲಿಕ್ಕೆ 2018 ಪ್ರಾರಂಭ ಮಾಡಿದ್ದೀವಿ ಸರ್. ಅಡ್ಡಿಲ್ಲ, ತುಂಬಾ ಖುಷಿ ಆಗ್ತದೆ ಮೋಹನ್ ಕುಮಾರ್ ಅವರೇ. ಈಗ ಈ ಒಂದು ಸಣ್ಣ ಒಂದು ಚಿಕ್ಕ ಉಪಕಸುಬಿನ ಜೊತೆಗೆ ಇದೊಂದು ಕೃಷಿಯ ಉದ್ಯಮ. ಹೌದು, ಇದು ಹೇಳಿ ತಮ್ಮ ಅನುಭವ. ಈ ಯಾವ ಪ್ರಮಾಣದಲ್ಲಿ ಶುರು ಮಾಡಿದ್ರಿ ಅಂದ್ರೆ, ಈಗ 17-7 ವರ್ಷದ ಹಿಂದೆ ನಾವು ಶುರು ಮಾಡಿದ್ರಿ, 7 ವರ್ಷದಲ್ಲಿ ಸಾಕಷ್ಟು 7 ಬೀಳುಗಳನ್ನು ಕಂಡಿರಿ, ಯಶಸ್ಸಿನ ಹಾದಿಯಲ್ಲಿ ದಿರ ಹೆಂಗಿದ್ದೀರಿ ಸ್ವಲ್ಪ ಹೇಳಿ ನಮ್ಮ ರೈತರಿಗೆ. ಸರ್, ನಾನು 2018 ನಾವು ಸಾಮಾನ್ಯವಾಗಿ ನಮ್ಮ ಮನೆ ಅಡುಗೆ ಮನೆಗೆ ಬರೋಂಥ ಪದಾರ್ಥಗಳನ್ನ ನಾನು ಯಾವಾಗಲೂ ಗಮನಿಸ್ತಿದ್ದೆ. ನಾನು ನಂದೇ ಅಂತಲ್ಲ, ಕಾಮನ್ ಆಗಿ ನೋಡಿ, ಪ್ರತಿಯೊಬ್ಬ ಮನುಷ್ಯ ಅವರು ಯಾವುದೇ ವೃತ್ತಿಪರ ಏನೇ ಇರಲಿ, ಯಾವುದೇ ಮನುಷ್ಯ, ನಮ್ಮ ಅಡುಗೆ ಮನೆಗೆ ಬರೋ ಪದಾರ್ಥ ಭಾಳ ಶುದ್ಧವಾಗಿರಬೇಕು, ನಾವು ದೀರ್ಘಾಯುಷ್ಯಗಳಾಗಿ ನಿರೋಗಿಗಳಾಗಿ ಬದುಕಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಆಸೆ, ಅದು ಅವನ ಕನಸು. ನಾವು ಆರೋಗ್ಯವಾಗಿರಬೇಕು, ನಮ್ಗೆ ಯಾವುದೇ ಕಾಯಿಲೆಗಳು ಬರಬಾರ್ದು. ನೋಡಿ, ಮತ್ತೆ ಹೀಗೆ ನಾವು ದುಡ್ಡು ಮಾರ್ಕೆಟ್ ಅಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡ್ತೇವೆ, ಕಡಿಮೆ ದುಡ್ಡಲ್ಲ, ಕರೆಕ್ಟ್ ಆಗಿ ದುಡ್ಡು ಕೊಟ್ಟು ಬಂದಿರ್ತೇವೆ, ನಾವು ಒಳ್ಳೇದಂತ ಮನೆಗೆ ತಂದು ನಾವು ನಮ್ಮ ಮಕ್ಕಳ ಜೊತೆಗೆ ತಿಂತೇವೆ. ಅದು ಏನಾದರೂ ಅನಾಹುತ ಮಾಡಿದ್ರೆ ಇದು ಯಾರು ಕಾರಣ ಆಗ್ತಾರೆ? ಯಾರು ಜವಾಬ್ದಾರಿ ವಹಿಸಲ್ಲ, ಯಾರೋ ಮಾಡಿ ಎಡವಟ್ಟು ನಾವು ಅನಾಹುತ ಕಾರಣ ನಾವು ಎದುರಾಗ್ತದೆ. ಹೌದಲ್ಲ, ನೀವು ಹೇಳ್ತಾ ಇರೋದು ತುಂಬಾ ಖುಷಿಯಾದ ವಿಷಯ. ನಾವು ನಮ್ಮ ಮನೆಗೆ ಬರೋಂತಹ ಪದಾರ್ಥ ಯಾವಾಗ್ಲೂ ಚೆನ್ನಾಗಿರ್ಬೇಕು, ನಮ್ಗೆ ಬಹಳ ಆರೋಗ್ಯವಾಗಿರ್ಬೇಕು, ನಮ್ಗೆ ನಿರೋಗ್ಯಗಳಾಗಿ ಬದುಕಬೇಕು ಅಂತ ಎಲ್ಲರಿಗೂ ಆಸೆ ಅನಿಸುವಾಗೆ ನಮಗೂ ಅನಿಸ್ತು. ಅವಾಗ ನಾವು ಒಂದೊಂದು ಪದಾರ್ಥಗಳನ್ನ ಮನೆಯಲ್ಲಿ ಬದಲಾಯಿಸ್ಕೊಂಡು ಬಂದದ್ದು ನಾವು. ಅವಾಗ ಭತ್ತ ಈ ರಾಸಾಯನಿಕ ಮುಕ್ತವಾಗಿ ಬೆಳೆಯೋಕೆ ಶುರು ಮಾಡಿದೆ, ಅರಿಶಿನ ಬೆಳೆಯೋಕೆ ಶುರು ಮಾಡಿದೆ, ಮತ್ತೆ ಈ ಶುಂಠಿ ರಾಗಿ ಈ ಥರದ ಎಲ್ಲವನ್ನು ಒಂದೊಂದಾಗಿ ಎಲ್ಲವನ್ನು ಬೆಳೆಯೋಕೆ ಶುರು ಮಾಡಿದೆ. ಬಹುಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಶೇಕಡ ಅರ್ಧದಷ್ಟು ಪ್ರಮಾಣವನ್ನು ತಿಂತಕ್ಕಂಥದ್ದು ಎಣ್ಣೆ ನಮ್ಮನ್ನು. ಇದೊಂದನ್ನು ಬದಲಾಯಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅದು ಹೇಗೆ ಬಂತು ಅನ್ನೋದನ್ನು ನಾನು ಹೇಳ್ತೀನಿ. ಆದರೆ ನಾನು 2018 ಒಂದು ಗಾಣ ಶುರು ಮಾಡಿದೆ. ಒಂದು ಗಾಣ ಶುರು ಮಾಡಿದಾಗ ನಮಗೆ ಮೈಸೂರು ಭಾಗದಲ್ಲಿ ನಮಗೆ ಸ್ವಲ್ಪ, ಆಮೇಲೆ ಎಸ್ಪೆಷಲಿ ಆಂಧ್ರದಿಂದ ಬರ್ತಾ ಇದ್ದಂಥ ಕೆಲವರು ನಮಗೆ ವಿಶೇಷವಾಗಿ ಆದ್ಯತೆ ಕೊಟ್ಟು ಇಲ್ಲಿಂದನೇ ತೊಗೊಂಡೋಗ್ತಾಯಿದ್ರು. ಒಂದು ಗಾಣದಿಂದ ಮಾಡ್ತಂಥ ಎಣ್ಣೆ ನಮಗೆ ಆ ಭಾಗದಲ್ಲೇ ನಮಗೆ ಖಾಲಿ ಆಗ್ತಾಯಿತ್ತು. ಒಂದು ಗಾಣದಿಂದ ನಮ್ಮ ಉತ್ಪಾದನೆ ಮಾಡ್ತಾ ಇರೋಂಥ ಎಣ್ಣೆ ಸಾಲದೇ ಇದ್ದಾಗ ಎರಡನೇದು ಮಾಡಿ, ಮೂರನೇದು ಮಾಡಿ, ನಾಲ್ಕು ಗಾಣಗಳನ್ನ ಅಲ್ಲಿ ಮಾಡೋಂಥದ್ದು ಮಾಡಿದೆ. ಅದು ತುಂಬ ಭಾಳ ಬೇಡಿಕೆ ಇತ್ತು, ಜೊತೆಗೆ ಅದರ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೇ ಮಾಡೋದ್ರಿಂದ ಬೇಡಿಕೆ ಇವತ್ತಿಗೂ ನಮ್ಮ ಎಣ್ಣೆ ಬಗ್ಗೆ, ನಮ್ಮ ಎಣ್ಣೆ ಕ್ವಾಲಿಟಿ ಬಗ್ಗೆ ಇವತ್ತಿಗೂ ಭಾಳ ಒಂದು ಸದಾಭಿಪ್ರಾಯ, ಭಾಳ ಒಂದು ಗೌರವ ನಮ್ಮ ಜನಗಳಲ್ಲಿ, ನಮ್ಮ ಕಸ್ಟಮರ್ಸಲ್ಲಿ ಇದೆ. ಹಾಗಾಗಿ ನಾವು 2018 ಒಂದರಿಂದ ಶುರು ಮಾಡಿದಂಥವರು ಇವತ್ತು ನಾಲ್ಕಕ್ಕೆ ಬಂದಿದ್ದೀವಿ. ನನ್ನ ಸ್ನೇಹಿತ ನಾಗೇಶ್ ಅವರು ಒಡಗೂಡಿ ಇವತ್ತು ನಾವು ಬೆಂಗಳೂರಿನ ಹೊರವಲಯದ ಮಾಗಡಿನಲ್ಲಿ ಕೂಡ ನಾವು 6 ಗಾಣ ಅದಕ್ಕೆ ಮಾಡಿದ್ದೀವಿ. ಈಗಾಗಲೇ 4 ಅಲ್ಲಿ ನಡೀತಾ ಇದೆ, ಇನ್ನೆರಡು ಸದ್ಯದಲ್ಲೇ ಪ್ರಾರಂಭ ಆಗ್ತದೆ. ಈಗ ನಾವು ಒಟ್ಟು ಇನ್ನು 2 ತಿಂಗಳಲ್ಲಿ ನಾವು 9-10 ಗಾಣದಲ್ಲಿ ನಾವು ಕೆಲಸ ಮಾಡ್ತೀವಿ. ತುಂಬ ಸಂತೋಷ ಮೋಹನ್ ಕುಮಾರ್ ಅವರೇ. ಈಗ ತಾವು ಈ ಒಂದು ಶೇಂಗಾ ಇದನ್ನು ಕೂಡ ಬೆಳಿತೀರಾ ಹೊಲದಲ್ಲಿ? ಹೌದು, ಬೆಳಿತೀವಿ, ಮಾಡ್ತಾ ಇದೀವಿ. ಮತ್ತೆ ನಮ್ಮ ಅಲ್ಲ ಇದು ಅಷ್ಟು ನಿಮ್ಮ ಗಾಣಕ್ಕೆ ಅಷ್ಟು ಸಾಕಾಗುತ್ತಾ, ನಿಮ್ಮ ಗಾಣ ಅಷ್ಟು ಅರಿಲಿಕ್ಕೆ? ನಮ್ಮ ಭಾಗದಲ್ಲಿ ಯಥೇಚ್ಛವಾಗಿ ಶೇಂಗಾ ಬೆಳೀತಾರೆ, ಅದು ಕೂಡ ರಾಸಾಯನಿಕ ಮುಕ್ತವಾಗಿ ಬೆಳೀತಾರೆ. ಯಾಕೆಂದ್ರೆ ಶೇಂಗಾಕ್ಕೆ ಯಾರು ಅವರು ಔಷಧಿ ಗೊಬ್ಬರ ಹಕ್ಕುಗಳನ್ನ ಹಾಕಲ್ಲ, ಸಹಜವಾಗಿ ಬೆಳೀತಾರೆ. ಅಲ್ಲಿ ನಮಗೆ ಯಥೇಚ್ಛವಾಗಿ ನಮಗೆ ಎಷ್ಟು ಬೇಕಾಗ್ತದೆ ವಾರ್ಷಿಕ ಅಷ್ಟು ವ್ಯವಸ್ಥೆ ಅಲ್ಲಿ ಆಗ್ತಾ ಇತ್ತು. ಈಗ ನಾವು ಇಲ್ಲಿ ಬಂದು ಮಾಗಡಿನಲ್ಲಿ ನಾವು ಇನ್ನೊಂದು 15-20 ಎಕರೆನಲ್ಲಿ ಈಗ ನಾವು ಶೇಂಗಾ ಬೆಳೆಯುವಂಥದ್ದು ಒಂದು ಯೋಜನೆ ರೂಪಿಸ್ಕೊಂಡಿದ್ವಿ. ಈಗ ಬೆಳಿತೀವಿ, ಈಗ ಅದನ್ನೇ ಬೆಳೆದು ನಾವು ಸಹಜವಾಗಿ ಬೆಳೆದು ಸಹಜವಾಗಿ ಅದನ್ನು ಎಣ್ಣೆ ಉತ್ಪಾದನೆ ಮಾಡಲಿಕ್ಕೆ ಬಳಸ್ಕೊತೀವಿ. ನಾನು ಮತ್ತು ನಮ್ಮ ಸ್ನೇಹಿತರು ನಿಮಗೆ ಈ ಮುಖಾಂತರ ರೈತರಿಗೊಂದು ಭರವಸೆ ಕೊಡ್ತೀವಿ. ಸಾವಯವವಾಗಿ ಬೆಳೆದಂತಹ ಶೇಂಗಾ ಬೀಜನ ನಾವು ಯಾವಾಗ ಬೇಕಾದ್ರೂ ಖರೀದಿ ಮಾಡೋಕ್ಕೆ ಸಿದ್ಧವಾಗಿದೆ. ಎಲ್ಲೇ ಬೆಳೀಲಿ ಯಾರೇ ಬೆಳೀಲಿ ತಗೋತೀವಿ. ಅಂದ್ರೆ ತಮ್ಮ ಅನುಭವನೇ ತಮ್ಮ ಕೈ ಹಿಡಿದಿದೆ. ಖಂಡಿತ, ಸಾಕಷ್ಟು ಒಂದು ವಿಚಾರ ತಾವು ಮಾಡಿಕೊಂಡು ಈ ಒಂದು ಉದ್ಯೋಗ ಕೇಳಿದಿರಿ ಮೋಹನ್ ಕುಮಾರ್ ಅವರೇ, ನಿಜವಾಗೂ ಖುಷಿ ಆಗ್ತದೆ. ಮತ್ತೆ ಇನ್ನೊಂದು ವಿಶೇಷ ಸರ್, ನಾವು ಎಲ್ಲಿಯೂ ಕೂಡ ಸಾವಯವ ಅಂತ ಹೇಳಿದ್ಮೇಲೆ ನಿಮ್ಗೆ ಪ್ಲಾಸ್ಟಿಕ್ ಬಳಕೆ ಆಗಬಾರದು. ನೀವು ಯಾವುದೇ ಒಂದು ಸಣ್ಣ ಪ್ಲಾಸ್ಟಿಕ್ ಬಳಕೆ ಮಾಡಿದ್ರು ಕೂಡ ಅದು ಸಾವಯವ ಅಂತ ಅನ್ನಿಸ್ಕೊಳ್ಳಲ್ಲ. ಪೂರ್ಣ ಪ್ರಮಾಣದ ಸಾವಯವ ಕೃಷಿ ಅಂದಾಗ ಅಲ್ಲಿ ನಿಮ್ಗೆ ಪ್ಲಾಸ್ಟಿಕ್ ನಿಷೇಧ ಆಗಿರಬೇಕು. ನೀವು ಪ್ಲಾಸ್ಟಿಕ್ನ ಬಳಸಿದ್ರಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಮತ್ತೆ ನೀವು ಸಾವಯವಕ್ಕೆ ನೀವು ಒಂದು ಪೆಟ್ಟು ಕೊಟ್ಟ್ರಿ. ಅಲ್ಲ ಮೋಹನ್ ಕುಮಾರ್ ಅವರೇ, ಇವತ್ತೇ ಪ್ಲಾಸ್ಟಿಕ್ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಮುಖ್ಯ ಅಂಗ ಆಗಿದೆ. ಹೌದು, ಯಾವುದು ಇಲ್ಲ ಹೇಳಿ. ಹೌದು, ನಾವು ಕಣ್ಣಾಕ ಇದು ಚಸ್ಮದಿಂದ ಹಿಡಿದು ಪೆನ್ನಿಂದ ಹಿಡಿದು ನಾವು ಮಾತಾಡ್ತಿರೋಂಥ ಮೈಕ ಕೂಡ ಅದೇ ಇದೆ. ಹೌದು, ಹಾಗಾಗಿ ಪ್ಲಾಸ್ಟಿಕ್ ಅವಿಭಾಜ್ಯ ಹಂಗಾಗ್ಬಿಟ್ಟು ನಮ್ಮ ಆಹಾರದಲ್ಲಿ ನಮ್ಮ ಆಹಾರ ಉತ್ಪಾದನೆಗಳಲ್ಲಿ ನಾವು ಪ್ಲಾಸ್ಟಿಕ್ ಬಳಸೆ ಮಾಡ್ತಾ ಇಲ್ಲ. ನಮ್ಮ ಎಣ್ಣೆಗಳನ್ನು ಕೂಡ ನಾವು ಪ್ಲಾಸ್ಟಿಕ್ ಬಾಟ್ಲಿಗಳಲ್ಲಿ ಅಥವಾ ಯಾವುದೋ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ತುಂಬಂಥ ಕೆಲಸ ಇವತ್ತು ತನಕ ಮಾಡಿಲ್ಲ. ಇನ್ನೊಂದು, ಈಗ ಮೋಹನ್ ಕುಮಾರ್ ಅವರೇ, ಈಗ ಗಾಣ ತಾವು ಶುರು ಮಾಡಿದ್ರಿ 2018 ಅಂದ್ರಿ, ಈಗ ಗಾಣದ ವ್ಯವಸ್ಥೆ ಎಲ್ಲ ಹೇಗೆ ಮಾಡಿದ್ರಿ, ಎಷ್ಟು ಅದಕ್ಕೆ ಒಂದು ಮೂಲ ಸೌಕರ್ಯ ನೀವು ಮಾಡ್ಕೊಳಕ್ಕೆ ಎಷ್ಟು ಒಂದು ಹಣ ಬಂಡವಾಳ ಹಾಕಿದ್ರಿ? ಸರ್, ನಾನು ಗಾಣದ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ಅದನ್ನು ಕೇಳಲೇಬಾರ್ದು ನೀವು. ಯಾಕಂದರೆ ನಾನು ನನ್ನ ಹತ್ರ ಗಾಣ ಶುರು ಮಾಡಬೇಕಂತ ನಂಗೆ ಅನ್ನಿಸ್ದಾಗ ನನ್ನ ಹತ್ರ ಇದ್ದದ್ದು 10,600 ರೂಪಾಯಿ ಮಾತ್ರ. ನಮ್ಮ ತಂದೆಯವ್ರು ಕೇಳಿದೆ, ಅವರು ಯಾವ ಕೃಷಿಗೆ ಬೇಕಾದರೂ ನಿಂಗೆ ಹಣ ಕೊಡ್ತೀನಪ್ಪ, ಬಟ್ ಇದಕ್ಕೆ ನಾನು ಕೊಡಲಿಕ್ಕೆ ನನಗೆ ಕಷ್ಟ, ಇವೆಲ್ಲ ನನಗೆ ಅನ್ನಿಸ್ತದೆ, ಇದಕ್ಕೆ ಎಲ್ಲ ನಿನ್ನ ಕೈ ಹಿಡಿಯೋದು ಇದೆಲ್ಲ ಬೇಡ, ಇದು ನೀನು ಏನೇನೋ ಮಾಡೋದೆಲ್ಲ ಹೋಗೋದಲ್ಲ, ಇದು ಏನೇನೋ ಮಾಡ್ತೀನಿ ನೀನು, ನನಗೆ ಭಯ ಆಗುತ್ತೆ, ನನಗೆ ಇವೆಲ್ಲ ಬೇಡ, ನೀನು ಬೇರೆ ಕಬ್ಬು ಬೆಳಿತೀಯ ಬೇರೆ ಏನಾರು ಹೇಳು, ಕಬ್ಬು ಬೆಳಿತೀನಿ ನಿನ್ ಭತ್ತ ಬೆಳಿತೀನಿ, ಇನ್ನೂ ಏನೋ ಬೆಳಿತೀನಿ ಎಂದು ನಾನು ಕೊಡ್ತೀನಿ ಎಷ್ಟು ಬೇಕು, ಬಟ್ ಇದಕ್ಕೆಲ್ಲ ನಾನು ಕೊಡಲ್ಲ ಅಂದ್ಬಿಟ್ಟು ಸುಮ್ಮನೆ ತಲೆ ಬಿಸಿ ಆಗುತ್ತೆ. ಹೌದು, ಆಮೇಲೆ ತಗೊಂಡೆ ನಾನು 1600 ರೂಪಾಯಿ. ಮೋಹನ್ ಕುಮಾರ್ ಅವರೇ, ಈ ನಾವು ಕಷ್ಟಪಟ್ಟು ಗಳಿಸಿದಂತ ಅದು 1 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, ಎಲ್ಲೋ ನಾವು ಅದು ಕಳ್ಕೊಳಕ್ ನಮ್ಗೆ ಯಾರಿಗೂ ಇಷ್ಟ ಇರೋದಿಲ್ಲ. ಹೌದಲ್ಲ, ಅದು ನಮ್ಮದದು, ನಾವು ನಮ್ಮ ಬೆವರು ಸುರಿಸಿ ನಾವು ಅದನ್ನು ಸಂಪಾದನೆ ಮಾಡಿದ್ದು. ಹೌದಲ್ಲ, ಅದು ಒಂದು ಮುತುವರ್ಜಿ, ಆ ಕಾಳಜಿ ನಿಮ್ಮ ತಂದೆಯವರಲ್ಲಿ ಬಂದು, ಅದಕ್ಕಾಗಿ ಅವರು ಆ ಮಾತು ಹೇಳ್ತಾರೆ. ರೈತರಾದವರು ಇವತ್ತು ಅಷ್ಟೇ ಕಷ್ಟಪಟ್ಟು ನಮ್ಗೆ ಬೆಳೆನ ಬೆಳ್ಕೊಡ್ತಾ ಇದ್ದಾರೆ. ಅನ್ನದಾತ ಇವತ್ತು ನಿಜವಾಗಿ ಸುಖಿ ಭವ ಅಂತ ಹೇಳ್ತೇವಲ್ಲ, ಅವ್ರು ಚೆನ್ನಾಗಿರ್ಬೇಕು. ಆವಾಗ ನಂಗೆ ಅದು ಅನ್ನಿಸ್ತು, ನಮ್ಮ ತಂದೆಯವರು ಹಣ ಕೊಡಲ್ಲ ಅಂದಾಗ ನನಗೆ ಒಂದು ಏನು ಅರ್ಥ ಆಯ್ತು ಅಂದರೆ ಅದು ಅವ್ರ ಸಂಪಾದನೆ, ನನ್ನ ಹಕ್ಕಲ್ಲ ಅದು. ಹೌದು, ಅದಕ್ಕೆ ನಾನು ಯಾವುದೇ ರೀತಿಯಲ್ಲೂ ನನ್ನ ತಂದೆಯವರ ಸಂಪಾದನೆಗೆ ನಾನು ವಾರಸುದಾರ ಅಲ್ಲ, ನನ್ನ ಹಕ್ಕಲ್ಲ ಅದು. ನಾನು ಏನೇ ಕಷ್ಟ ಆದರೂ ಅದನ್ನು ಬಿಟ್ಟೆ, ಅವ್ರ ಪ್ರೀತಿಯಿಂದ ಏನಾದರೂ ಕೇಳಿದ್ರೆ ಕೊಡ್ಬೋದು, ನಾನು ಏನಾದರೂ ಪಡಿಬೋದು, ಬಟ್ ಒತ್ತಾಯಪೂರ್ವಕವಾಗಿ ನನಗೆ ಬೇಕು ಅಂತ ಕೇಳೋಂತಕ್ಕೂ ನನಗಿಲ್ಲ, ನಾನು ಅದನ್ನು ಬಿಟ್ಬಿಟ್ಟೆ. ಆಮೇಲೆ ನನಗೆ ನಳಿನ ಅಂತ ಒಬ್ಬರು ಇದ್ದರು, ಅವರು ಪಾಪ ನನಗೆ ಸಾಕಷ್ಟು ಸಹಾಯ ಮಾಡಿದ್ರು, ನನಗೆ 2 ಲಕ್ಷದವರೆಗೆ ಅವರು ಸಾಲ ಕೊಟ್ಟರು. ಆಮೇಲೆ ಎತ್ತುಗಳನ್ನೂ ಕೂಡ ನಾನು ಸಾಲವಾಗಿ ಪ್ರಾರಂಭದಲ್ಲಿ ಖರೀದಿ ಮಾಡಿದೆ, 10 ರೂಪಾಯಿ, 100 ರೂಪಾಯಿ, 2000, 3000, 500 ರೂಪಾಯಿಂದನೂ ನಾನು ಸಾಲ ಪಡ್ಕೊಂಡಿದ್ದೀನಿ. ನಾನು ಪ್ರಾರಂಭದಲ್ಲಿ ಭಾಳ ಅಂದರೆ ನನ್ನ ದುಡ್ಡಿಗೆ ನಾನು ಪಟ್ಟಂಥ ಕಷ್ಟ ಅದು ನನಗೆ ಮಾತ್ರ ಗೊತ್ತು, ಅದನ್ನು ಅಷ್ಟೊಂದು ನೋವು ಅನುಭವಿಸಿದ್ದೀನಿ. ಒಂದು ಕನಿಷ್ಠ ಬಂಡವಾಳ ಹಾಕಬೇಕಾದ್ರೆ ತಾವು ಸಾಕಷ್ಟು ಸಮಸ್ಯೆ, ಭಾಳ ನೋವಲ್ಲಿ ನಾನು ಬಹಳ ಅತ್ಯಂತ ಕಷ್ಟದಿಂದ ನಾನು ಅದನ್ನು ಪ್ರಾರಂಭ ಮಾಡಿದ್ರು. ಮೋಹನ್ ಕುಮಾರ್ ಅವರು ನಿಮ್ ಧೈರ್ಯ ಮೆಚ್ಚಬೇಕಪ್ಪ, ಅದು ನೀವು ಮಾಡ್ಲೇಬೇಕಂತ ಹಠ ಏನ್ ಬಂತು ಅದು? ನಾವು ನನ್ಗೆ ನಿಜವಾಗ್ಲೂ ಈ ಮುಖಾಂತರ ಹೇಳ್ತೀನಿ ಸರ್, ನಾವು ನಮ್ಮ ಮನೆಯಲ್ಲಿ ತಿನ್ನೋ ಎಣ್ಣೆ ಬದಲಾಗಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಪ್ರಾರಂಭ ಮಾಡಿದ್ದೆ ಅದನ್ನ. ಓಹೋಹೋಹೋ, ನಾನು ಮಾರಾಟ ಮಾಡಬೇಕು, ನಾನೇನೋ ಇದು ವಾಣಿಜ್ಯ ರೀತಿಯಲ್ಲಿ ನಾನು ಎಣ್ಣೆಗಳನ್ನ ಬಳಸ್ಕೊಂಡು ಅದನ್ನ ಮಾರಾಟ ಮಾಡಬೇಕು ಅನ್ನೋ ಚಿಂತೆ ನನಗೆ ಖಂಡಿತವಾಗಿರ್ಲಿಲ್ಲ. ಇವತ್ತು ತಮ್ಮ ಮನಸ್ಸಿನಲ್ಲಿ ಏನೋ ಒಂದು ಮಾಡಬೇಕು ಅನ್ನೋದು ಇವತ್ತು ಅವಾಗಿರ್ಲಿಲ್ಲ. ಅವಾಗ ನಾವು ನಮ್ಮ ಮನೆಯಲ್ಲಿ ನನ್ನ ಕುಟುಂಬ, ನನ್ನ ತಂದೆ ತಾಯಿ, ನಾವುಗಳೆಲ್ಲರೂ ಕೂಡ ಈ ವಿಷ ಪದಾರ್ಥಗಳನ್ನ ತಿನ್ನಬಾರ್ದು ಅನ್ನೋ ಒಂದು ಉದ್ದೇಶ, ಏಕೈಕ ಉದ್ದೇಶಕ್ಕೆ ನಾನು ಪ್ರಾರಂಭ ಮಾಡಿದ್ದು. ಇವತ್ತು ಅನ್ನಿಸ್ತಾ ಇದೆ ಅಟ್ಲೀಸ್ಟ್ ನನ್ನ ಪಕ್ಕದ ಮನೆಯವರು, ನಮ್ಮ ಮನೆ ಹಿಂಭಾಗದವರು, ನನ್ನ ಸ್ನೇಹಿತರು ಅಥವಾ ನನ್ನ ಯಾರೋ ಸಂಬಂಧಿಕರು ಇವತ್ತು ಈ ಆರೋಗ್ಯವಾಗಿರಲಿಕ್ಕೆ ಏನು ವಿಷಮುಕ್ತ ಪದಾರ್ಥಗಳನ್ನ ಕೊಡ್ಬೋದು ಅದನ್ನು ಕೊಡಬೇಕು, ಅದನ್ನು ಕೊಡಲೇಬೇಕು, ಕೊಟ್ಟೆ ಜೀವನನ ಪೂರೈಸೋಣ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಶುರು ಮಾಡಿದಂಥ ಪ್ರಯಾಣ ಇವತ್ತು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಸ್ನೇಹಿತ ನಾಗೇಶ್ ಅವರು ಕೂಡ ಇವತ್ತು ತಮ್ಮದೇ ಆದ ಒಂದು ಅನುಭವ ನಮ್ಮ ರೈತರಿಗೆ ಕಳೆದ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಮೋಹನ್ ಕುಮಾರ್ ಅವರು ತಮ್ಮ ಅನುಭವವನ್ನು ಕೂಡ ತಾವು ಹೇಳ್ತಾ ಇದ್ದೀರಿ. ನಿಜವಾಗೂ ಒಂಥರ ಅಡ್ವೆಂಚರ್, ಸಾಹಸಮಯವಾದ ಒಂದು ಬದುಕು ನಿಮ್ದು. ಹೌದು, ಆರಂಭದಲ್ಲಿ ಏನೋ ಒಂದು ಸಾಹಸ ಮಾಡಿ ಮಾಡಿದ್ರಿ, ಆಮೇಲೆ 16 ದಿಶೆಯನ್ನು ತಗೊಂಡ್ಬಿಟ್ಟಿದೆ ಇವತ್ತು ತಗೊಂಡಿದ್ದು, ಅದು ಎಲ್ಲೋ ಕರ್ಕೊಂಡು ಬಂದು ನಿಲ್ಲಿಸ್ತು ನಮ್ಮನ್ನ. 2019-20 ಇವರು ಯು ಕೆ ನಲ್ಲಿದ್ರು, ನಾಗೇಶ್ ಅವರು ನನ್ನ ಜೊತೆ ಮಾತಾಡ್ತಿದ್ರಾಗ, ಅವರು ಬಿಡುವಾದಾಗ ಅವರು ಮೊದಲೇ ಒಂದೇ ಊರವರ ಇಲ್ಲ, ನನಗೂ ಅವ್ರಿಗೂ ಪರಿಚಯವೇ ಇಲ್ಲ. ಅವರು ಹೇಳಿದ್ರು, ಸಾಫ್ಟ್ವೇರ್ ಇಂಜಿನಿಯರ್ ಹೇಳಿದ್ರು ಅವರು ನಮ್ಮ ಹಸುಗಳಿಗೆ, ನಾವು ಅವರು ಅಲ್ಲಿ ಏಟು ಮಿಲ್ಕ್ ಅಂತ ಆಸ್ಟ್ರೇಲಿಯಾದಲ್ಲಿ ನೋಡಿದ್ರು, ನಾವು ಏನ್ ಕೊಡ್ತಾ ಇದ್ವಿ, ನಾವು ಏನು ನಮ್ಮ ಹಸುವಿನಿಂದ ಪಡಿತಾ ಇದೀವಿ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಅವ್ರು ಏನ್ ಮಾಡಿದ್ರು, ಈ ನಮ್ದು ಬೈ ಪ್ರಾಡಕ್ಟ್ ಏನ್ ಬರುತ್ತೆ ಎಣ್ಣೆ, ಗಾಣದ ಎಣ್ಣೆಗಳಿಂದ ನಮ್ಗೆ ಹಿಂಡಿಗಳು, ಅದನ್ನ ನನಗೆ ಬೇಕು ಸರ್ ಅಂತೇಳಿ ಅವರು ಯು ಕೆ ಇಂದ ನನಗೆ ಕಾಲ್ ಮಾಡಿದ್ರು. ಓಹೋ, ಅಲ್ಲಿಂದಾನೆ ಕಾಲ್ ಮಾಡಿದ್ರು, ಅಲ್ಲಿಂದಾನೆ ಕಾಲ್ ಮಾಡಿದ್ರು ಯು ಕೆ ಇಂದ. ಆಮೇಲೆ ಪ್ರತಿನಿತ್ಯ ತಗೊಂಡು, ಪ್ರತಿನಿತ್ಯ ಒಬ್ಬರೆ ರಾತ್ರಿ 9:30-11 ಗಂಟೆವರೆಗೆ ವಾರದಲ್ಲಿ 5 ದಿನ ಏನೇ ಕೆಲಸ ಇದ್ರು ವಾರದಲ್ಲಿ 5 ದಿನ ನಾನು ಅವರು ಮಾತಾಡ್ತಾ ಇದ್ದೆ. ಮತ್ತೆ ನಮ್ಮಿಬ್ಬರಿಗೂ ಬಹಳ ಹೊಂದಾಣಿಕೆ ಆಯ್ತು, ಬಹುಶಃ ದೇವರೇ ನಮ್ಗೆ ಈ ಮನಸ್ಥಿತಿ ಇಬ್ಬರಿಗೂ ಕೊಟ್ಟಿರ್ಬೋದು ಅಂತ ಅನ್ನಿಸ್ತು. ಒಂದ್ 10,000-20,000 ಕಿಲೋಮೀಟರ್ ದೂರಿಂದ ನೀವು ಅದು ನೀವು ಏ ಸಂಪರ್ಕ ಮಾಡ್ಬೇಕನ್ನೋ ಮನಸ್ಸಾದ್ರೆ ಹೆಂಗ್ ಬರುತ್ತೆ? ಅವ್ರದ್ದು ಸಮಯನೇ ಬೇರೆ, ನಿಮ್ದು ಸಮಯನೇ ಬೇರೆ, ನೀವು ಒಟ್ಟುಗೂಡಿಸಿ ಅದು ಮಾತಾಡೋದು, ಅದು ಮನ್ಸು ಬರ್ಬೇಕು. ಅದು ನಾವು ಹೇಳದಲ್ಲ, ಆಗ್ಬೇಕಾಗಿತ್ತು. ನಾನು ಹೇಳ್ತಾ ಇರ್ತೀನಿ ಸರ್, ಏನೋ ಆಗ್ಬೇಕಾಗಿದೆ, ಅದಕ್ಕೆ ನಮ್ಮನ್ನ ತಂದು ಸೇರಿಸಿದಂತ ದೇವರು, ಮಾಡೋಣ, ಏನಾದ್ರೂ ಮಾಡೋಣ, ಒಂದು ಒಳ್ಳೆ ಕೆಲಸನ ನಮ್ಮ ಜನಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ನಮ್ಮ ಶಕ್ತಿ ಮೀರಿ ನಾವು ಒಂದು ಒಳ್ಳೆ ಕೆಲಸ ಮಾಡಿ ನಮ್ಮ ಜೀವನನ ಸಾರ್ಥಕಗೊಳಿಸೋಣ ಅಂತ ಹೇಳ್ತಾ ಇದ್ದೀನಿ. ಬಹುಶಃ ಆ ಮನುಷ್ಯ ನನಗೆ ಇಲ್ಲಿಗೆ ನಾನು ಬೆಂಗಳೂರಿಗೆ ಬಂದು ನಾವು ಈಗ ಇಷ್ಟು ಏನಾದರೂ ಒಂದು ಮಾಡೋಣ ಅನ್ನೋದಕ್ಕೆ ಅವರು ಕೂಡ ನನ್ನ ಜೊತೆಗೆ ನಿಂತಿದ್ದಾರೆ. ಏನಾದರೂ ಮಾಡುತ್ತಾರೆ ಯಾವಾಗಾದ್ರೂ ಮೊದಲೇ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಮೊದಲೇ ಕೆಲಸಕ್ಕೆ ಖಂಡಿತ, ಆಮೇಲೆ ಎರಡನೇ ಕೆಲಸಕ್ಕೆ ಅಷ್ಟು ಕಷ್ಟ ಆಗಲ್ಲ ಖಂಡಿತ, ಸ್ವಲ್ಪ ಕಷ್ಟ ಆಗುತ್ತೆ ಮೂರನೇದು ನಾಲ್ಕನೇದು ಏನು ಅನ್ಸಲ್ಲ. ಹೌದು, ತಮ್ಮ ಅನುಭವದ ಪ್ರಕಾರ ಇದೇ ತರ ಹಲವಾರು ಜನ ಕೂಡ ಮೊದಲೇ ಬೆಳೆ ತೆಗೆದು ಸ್ವಲ್ಪ ಕಷ್ಟ ಆಗುತ್ತೆ ನಂತರ ಸುಲಭ ಆಗುತ್ತೆ ಅಂತ ಹೇಳ್ತಾರೆ. ತಾವು ಈಗ ಒಳ್ಳೆ ಸಾಹಸಮಯವಾದ ಒಂದು ಬೆಂಗಳೂರು ನಗರಕ್ಕೆ ಬಂದಿರಿ, ಮೈಸೂರಿನ ಒಂದು ಸಣ್ಣ ಒಂದು ಊರಿನ ತಾಲೂಕಿನವರು ತಾವು, ಇಲ್ಲಿ ನಿಮ್ದು ಆ ಅನುಭವನೇ ತಂದು ಇಲ್ಲಿ ಹಾಕ್ತಾ ಇದ್ದೀರಿ, ಮುಂದೆ ಏನಾಗ್ತದೆ ಅನ್ನೋದು ನಿಮಗೆ ಭರವಸೆ ಇದೆಯಾ? ಖಂಡಿತ ಇದೆ, ಖಂಡಿತವಾಗಿಯೂ. ನಾವು ಒಂದು ನಾನಾಗಲಿ ಮತ್ತು ನಮ್ಮ ಸ್ನೇಹಿತರಾಗಲಿ ಬಹುಸಂಖ್ಯಾತ ರೈತರಿಗೆ ಮಾದರಿಯಾಗಿ ಯಾವುದೇ ರಾಸಾಯನಿಕ ಅಂಶಗಳನ್ನು ಕೂಡ ಭೂಮಿಗೆ ಸೇರಿಸ್ದೆ ಅದ್ಭುತವಾದಂಥ ಒಂದು ಬೆಳೆಗಳನ್ನ ನಾವು ಬೆಳಿತೀವಿ ಅನ್ನುವಂಥದ್ದನ್ನು ನಾನು ನಿಮ್ಮ ಆಕಾಶವಾಣಿ ಮುಖಾಂತರ ನಮ್ಮ ಜನಗಳಿಗೆ ತಿಳಿಸ್ತೀನಿ. ಭಾಳ ಜನ ಹೇಳ್ತಾರೆ ಸಾವಯವ ಕೃಷಿ ಅಂತ ನನಗೆ ಪಟ್ಲೆ ಆಗಿದ್ದಾರೆ. ಈಗ ನೀವು ಯಾವಾಗ್ಲಾದ್ರೂ ನನಗೆ ಮೈಸೂರು ಆಕಾಶವಾಣಿಯಿಂದಲೇ ಸಂದರ್ಶನ ಮಾಡಿದ್ರು, ಅವಾಗಲೂ ಹೇಳಿದ್ದೆ ನಾನು ಹಿಂಗೆ ಅಂತ. ನೀವು ಅಲ್ಲಿ ಆ ಭಾಗಕ್ಕೆ ಬಂದಾಗ ರಾಸಾಯನಿಕ ಅಂಶಗಳ ವಿಚಾರಕ್ಕಾಗಿ ನನ್ನನ್ನು ಏನಂತ ನಮ್ಮ ಭಾಗದಲ್ಲಿ ನಾನು ಒಂದಷ್ಟು ಪ್ರಸಿದ್ಧಿ ಪಡೆದೆ, ಯಾವ ವಿಚಾರಗಳಿಗಾಗಿ ನಾನು ಗುರುತಿಸ್ಕೊಂಡೆ ಅಲ್ಲಿ ಅನ್ನೋದನ್ನ ನೀವು ಕೇಳ್ಬೋದು. ನನಗೆ ನನ್ನ ಹೋರಾಟ ಏನೇ ಇದ್ರೂ ರಾಸಾಯನಿಕ ಅಂಶಗಳ ವಿರುದ್ಧ, ಪ್ರತಿಯೊಬ್ಬ ಅವನಿಗೆ ಸಣ್ಣ ಪ್ರಮಾಣದಲ್ಲಾಗ್ಬೋದು ದೊಡ್ಡ ಪ್ರಮಾಣದಲ್ಲಾಗ್ಬೋದು ಅಥವಾ ಅತ್ಯಂತ ಕನಿಷ್ಠ ಬೆಲೆಯಲ್ಲಾಗ್ಬೋದು ಅಥವಾ ಅವನಿಗೆ ಕೈಗೆಟಕೋ ಬೆಲೆಯಲ್ಲಿ ಆಗ್ಬೋದು, ಅವನಿಗೆ ಸಾವಯವ ಆಹಾರ ಪದಾರ್ಥಗಳು ಅವನ ಕುಟುಂಬಕ್ಕೆ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ತುಂಬ ಸಂತೋಷ ಮೋಹನ್ ಕುಮಾರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಒಬ್ಬ ರೈತರ ಮಗನಾಗಿ ಅಪ್ಪನಿಗೆ ಉದ್ಯೋಗವನ್ನು ಬದಲಿಸಿದ್ರಿ, ಅಂದ್ರೆ ಅಪ್ಪನಿಗೆ ತಾವು ಸಲಹೆ ಕೊಟ್ರಿ, ಅಪ್ಪ ಒಪ್ಕೊಂಡಿರ್ಲಿಲ್ಲ, ತಾವು ಅಂತಂತವಾಗಿ ಒಪ್ಪಿಸಿದ್ರಿ, ಮತ್ತೆ ಅಪ್ಪ ಇವತ್ತು ಆ ಮಗನ ಒಂದು ವಿಚಾರವನ್ನ ಏ ನಿಂದೆ ಸರಿ ಇದೆ ಅಂತ ಒಪ್ಕೊಂಡ್ರಲ್ಲ, ನಿಜವಾಗೂ ಖುಷಿ ಆಗುತ್ತೆ. ತಮ್ಮ ಒಂದು ಈ ಒಂದು ಸಮಗ್ರ ಬೇಸಾಯದ ಪದ್ಧತಿಯಲ್ಲಿ ತಮ್ಮದೇ ಆದ ಒಂದು ಅನುಭವದ ದಿಶೆಯಲ್ಲಿ ಇವತ್ತು ಮುನ್ನುಗ್ತಾ ಇದ್ದೀರಿ. ತಮ್ಮ ಸ್ನೇಹಿತರ ಬಳಗನೂ ದೊಡ್ಡದೇ ಇದೆ, ನಾಗೇಶ್ ಅವರ ಅನುಭವ ಇದೆ, ಅವರದೇ ಅನುಭವ ನಾವು ಕಳೆದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಏನು ವಿಸ್ಮಯವಾದ ಒಂದು ವಿಚಾರ ಅವರು ಹೇಳಿದ್ರು. ಇವತ್ತು ಕೂಡ ತಾವು ಅನೇಕ ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿದ್ರಿ. ಅನೇಕ ಯುವ ರೈತರು ಇರ್ತಾರೆ, ಯುವತಿಯರು ಇರ್ತಾರೆ, ಇಂಥ ಒಂದು ಹೊಸ ಹೊಸ ಉದ್ಯೋಗವನ್ನ ನಮ್ಮ ಕೃಷಿ ಹುಟ್ಟು ಹಾಕ್ತಾ ಇದೆ. ನಮ್ಗೆ ಗೊತ್ತಿರ, ನೀವೇ ಹೇಳಿದಾಗೆ ತಾವು ಒಂದು ಉದ್ಯಮ ಶುರು ಮಾಡಿದ್ರಿ, ಏನೋ ಸಾಹಸ ಮಾಡಿ ಐ ಕೈ ಸುಟ್ಕೋತಿ ಅಂತ ಅಪ್ಪ ಅಲ್ಲಿ ಹೇಳಿದ್ರು, ಅದು ನೀವು ಹಠ ಬಿಟ್ಟಿಲ್ಲ, ಅಪ್ಪನ ದುಡ್ಡು ತಗೊಂಡ್ರೆ ನೀವೇ ಸಾಲ ಅಲ್ಲಿ ಇಲ್ಲಿ ಏನೋ ಮಾಡಿದ್ರಿ, ಆದ್ರೆ ಇವತ್ತು ಅದು ನಿಮ್ ಕೈ ಹಿಡಿದಿದೆ. ಖಂಡಿತ. ಕೈ ಹಿಡಿಲಿಕ್ಕೆ ಏನ್ ಕಾರಣ ಮೋಹನ್ ಕುಮಾರ್ ಅವರೇ? ಯಾಕಂದ್ರೆ ಕೈ ಅದು ಮುಂದೆ ನಷ್ಟ ಆದ್ರೆ ಏನ್ ಮಾಡ್ತೀರಾ? ಇತ್ತು ನಷ್ಟ ನೀವು ಹೇಳಿದ್ರಿ, ಕೈ ಹಿಡಿದಕ್ಕೆ ಏನ್ ಕಾರಣ ಅನ್ನೋದಕ್ಕೆ, ನೀವು ಏನ್ ಪ್ರಾರಂಭ ಮಾಡ್ತೀವಿ ಪ್ರಾರಂಭ ಮಾಡುವಾಗ ಇರುವಂತಹ ಉತ್ಸಾಹ ಧೈರ್ಯ ಅದು ನಿರಂತರವಾಗಿರಬೇಕು. ನೀವು ಎಲ್ಲಿ ಅದರಲ್ಲಿ ಅದ್ರ ಮೇಲೆ ಆಸಕ್ತಿ ಕಳ್ಕೊತೀರಿ, ಎಲ್ಲಿ ಅದನ್ನ ನೀವು ಎಲ್ಲೋ ಒಂದ್ ಕಡೆ ಅದು ನನ್ನನ್ನು ಮುಳುಗಿಸುತ್ತೆ ಅನ್ನೋ ಆ ಧೈರ್ಯ ನಿಮ್ಗೆ ಕಾಡಕ್ಕೆ ಶುರು ಮಾಡುತ್ತೆ, ಆವಾಗ ನೀವು ಸೋಲ್ತೀರಿ. ಈಗ ತಮ್ಮ ಒಂದು ಸುತ್ತಮುತ್ತ ತಮ್ಮ ಉದ್ಯಮ ಶುರು ಮಾಡ್ಬೇಕಾದ್ರೆ ಈಗ ಎಷ್ಟು ಜನ ಸೇರ್ಕೊಂಡಿರಿ ತಾವು, ತಮ್ಮ ಕೆಲಸಗಾರ ಇರ್ಬೋದು ಅಥವಾ ತಾವು ಫ್ಯಾಮಿಲಿಯವರು ಅಷ್ಟೇನಾ ಹೆಂಗೆ? ಇಲ್ಲ ಸರ್, ನನ್ನ ಕುಟುಂಬದವರು ಏನಿಲ್ಲ, ನನಗೆ ಅವ್ರಿಗೆ ಖುಷಿಯಾಗಿದೆ, ಬಂದರೆ ನೋಡ್ತಾರೆ, ಅವರು ಮನೇಲಿ ಇರ್ತಾರೆ, ಬಟ್ ನನ್ನ ಜೊತೆಯಲ್ಲಿ ಒಟ್ಟು 7 ಜನ ಕೆಲಸಗಾರರಿದ್ದರು. ಆಯಿತು ಮೋಹನ್ ಕುಮಾರ್ ಅವರೇ, ಕೆಲವರು ಇರ್ತಾರೆ ಮೋಹನ್ ಕುಮಾರ್ ಅವರ ಅನುಭವ ನಾವು ಪರ್ಸ್ನಲ್ ಆಗಿ ಕೇಳ್ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. 9444808028. ಇನ್ನೊಮ್ಮೆ ಹೇಳಿ. 9448708828. ಮತ್ತೊಮ್ಮೆ ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಬೇಸಾಯದ ಅನುಭವ ಕುರಿತು ಪ್ರಗತಿಪರ ರೈತ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತುರುಬಿಕೆರೆ ತಾಲೂಕು ಕೋಳಾಳದ ತೋಪೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ. ಜೈ ಗುರುಮಂಗಳ ನಮಃ ಪಾರ್ವತಿ ಪದರ ರಾಮಾದೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಸಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾದಾನಂ ದಕ್ಷಿಣಾಮೂರ್ತಿಯೇ ನಮಃ. ಶ್ರೀ ಗುರುವೇ ರೇಣುಕಾಚಾರ್ಯ.